ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಿದ್ದೀರಿ, ಮಾನ್ವಿ ತಾಲೂಕಿನಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಕೃಷಿ ಇಲಾಖೆ ಯೋಜನೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಹುಸೇನ್ ಸಾಹೇಬ್ ಅವರೊಂದಿಗೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಪೇಟೆ ಧಾರಣೆ 7:20 ಜಾನಪದ ಗೀತೆಗಳು. ಗಂಗಾವತಿಯ ಪಂಪಾಪತಿ ಪೂಜಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ, ಮಾನ್ವಿ ತಾಲೂಕಿನಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಕೃಷಿ ಇಲಾಖೆ ಯೋಜನೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಹುಸೇನ್ ಸಾಬ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕೃಷಿ ಇಲಾಖೆಯಿಂದ ಮುಂಗಾರು ಸಿದ್ಧತೆ ಹೇಗೆ ರೀತಿ ನಡೆದಿದೆ, ಜೊತೆಗೆ ಏನೇನು ಒಂದು ಯೋಜನೆಗಳು ಈ ಒಂದು ಮುಂಗಾರು ಹಂಗಾಮಿನಲ್ಲಿ ರೈತರಿಗಿದ್ದಾವೆ, ಜೊತೆಗೆ ಬೀಜದ ಮಾರಾಟ ಇರ್ಬೋದು, ಬೀಜದ ಸಿದ್ಧತೆ ಇರ್ಬೋದು, ಆಮೇಲೆ ಯಾವ್ಯಾವ ಬೆಳೆಗಳನ್ನು ತಾಲೂಕಿನಲ್ಲಿ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಬಿತ್ತನೆ ಮಾಡಲಿಕ್ಕೆ ಇಲಾಖೆ ಗುರಿಯನ್ನು ಇಟ್ಟುಕೊಂಡಿದೆ ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾನ್ವಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಶ್ರೀ ಬಿ ಹುಸೇನ್ ಸಾಹೇಬ್ ಅವರು ನಮ್ಮ ರೈತರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಾ ಇದ್ದಾರೆ. ಹುಸೇನ್ ಸಾಹೇಬ್ ಅವರೇ, ಮೊದಲನೇದಾಗಿ ನಮ್ಮ ರೈತರಿಗೆ ತಿಳಿಸಿಕೊಡಿ, ಮಾನ್ವಿ ತಾಲೂಕಿನಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ, ಮಳೆಯ ಪ್ರಮಾಣ ಇರಬಹುದು, ಮಳೆಯ ಒಂದು ಪರಿಸ್ಥಿತಿ ಮಾನ್ವಿ ತಾಲೂಕಿನಲ್ಲಿ ಹೇಗಿದೆ ಈ ಒಂದು ಮುಂಗಾರಿನಲ್ಲಿ? ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಈ ವರ್ಷ 2023-24 ಸಾಲಿನ ಮುಂಗಾರು ಇನ್ನೂ ಪ್ರಾರಂಭವಾಗಿಲ್ಲ. ಈಗಾಗಲೇ ನಮಗೆ ರೋಹಿಣಿ ಬರಬೇಕಾಗಿತ್ತು, ಆದರೆ ಬರಲಿಲ್ಲ. ಈಗಾಗಲೇ ನಮಗೆ ಮೇ ತಿಂಗಳಲ್ಲಿ ಫಸ್ಟ್ ಮೊದಲನೇ ವಾರದಲ್ಲಿ ಮಳೆ ಬಂದಿದ್ದು, ಅದರಲ್ಲಿ ಇಲ್ಲಿವರೆಗೆ ಜನವರಿಯಿಂದ ಮೇ ತನಕ ನಮಗೆ 72.6 mm ಮಳೆ ಬರಬೇಕಾಗಿತ್ತು, 89.8 mm ಆಗಿದೆ. ಇದು ಏನಾಗಿದೆ, ಏಪ್ರಿಲ್ ಕೊನೆಯ ವಾರದಲ್ಲಿ ಮತ್ತೆ ಮೇ ಫಸ್ಟ್ ವೀಕ್ನಲ್ಲಿ ಬಂದು ಹೋಗ್ಬಿಟ್ಟಿದೆ. 2 ದಿವಸಗಳಲ್ಲಿ ಭೂಮಿ ಸಿದ್ಧತೆ ಮಾಡಿಕೊಳ್ಳಕ್ಕೆ ಸಹಕಾರಿ ಆಗಿದೆ. ಬಟ್ ಏನಾಗಿದೆ, ಮುಂಗಾರು ಪೂರ್ವದಲ್ಲಿ ಬಿತ್ತನೆ ಮಾಡಬೇಕಾದಂತ ಹೆಸರು ಮತ್ತೆ ಉದ್ದು ಅಂತದ ಬೆಳೆಗಳನ್ನ ಬಿತ್ತನೆ ಮಾಡಲಿಕ್ಕೆ ರೈತರಿಗೆ ಆಗಿಲ್ಲ. ಅಲ್ಲಲ್ಲಿ ಸೂರ್ಯಕಾಂತಿ ಬಿತ್ತುಗಳನ್ನ ರೈತರು ಬಿತ್ತನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬಿತ್ತಿದ್ದಾರೆ. ಈಗ ಜೂನ್ ನಲ್ಲಿ ನಮಗೆ 1.5 mm ಬರಬೇಕಾಗಿತ್ತು, ಆದರೂ ಬಂದಿಲ್ಲ. ಇನ್ನು ನಾವು ಏನು ಎಲ್ಲಿನ ಎಫೆಕ್ಟ್ ಇರೋದ್ರಿಂದ ಅರಬ್ಬಿ ಸಮುದ್ರದಲ್ಲಿ ಇದರದ್ರಿಂದ ಮಳೆ ಕೊರತೆ ಆಗಬಹುದು. ಇನ್ನು ನಮಗೆ ಕರ್ನಾಟಕಕ್ಕೆ ಬಂದು ಮತ್ತು ರಾಯಚೂರಿಗೆ ಮಳೆ ಬರೋದಕ್ಕೆ 14-15 ಆಗುತ್ತದೆ ಅಂತ ಮಾಹಿತಿ ಇದೆ. ನಾವು ಆ ನಿರೀಕ್ಷೆಯಲ್ಲಿ ಇದ್ದೀವಿ. ಈಗಾಗಲೇ 24,833 ಹೆಕ್ಟೇರ್ಗಳಲ್ಲಿ ನಾವು ಬಿತ್ತನೆ, ವಿವಿಧ ಬೆಳೆಗಳ ಬಿತ್ತನೆಯನ್ನು ಮಾಡಲಿಕ್ಕೆ ಗುರಿಯನ್ನು ಹೊಂದಿದ್ವಿ. ಅದರಲ್ಲಿ ಮುಖ್ಯವಾಗಿ ಭತ್ತದ ಬೆಳೆ 42,000 ಹೆಕ್ಟರ್, ಸಜ್ಜೆ 3,610 ಹೆಕ್ಟರ್, ತೊಗರಿ 34,800 ಹೆಕ್ಟರ್ ಮತ್ತು ಸೂರ್ಯಕಾಂತಿ ಬೆಳೆ 2,500 ಹೆಕ್ಟರ್. ಮುಖ್ಯವಾದ ಬೆಳೆ ಹತ್ತಿ ಬೆಳೆಯನ್ನು ನಾವು ನಮ್ಮ ಮಾನ್ವಿ ತಾಲೂಕಿನಲ್ಲಿ 36,000-38,000 ಹೆಕ್ಟರ್ವರೆಗೆ ಬಿತ್ತನೆ ಮಾಡುವ ಒಂದು ಕ್ಷೇತ್ರದ ಗುರಿಯನ್ನು ನಾವು ಹಾಕಿಕೊಂಡಿದ್ದೀವಿ. ರೈತರು ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೇದಲ್ಲಿ ಮತ್ತೆ ಕೊನೆಯ ವಾರದಲ್ಲಿ ಬಂದಿದ್ದರಿಂದ ಕೊಟ್ಟಿಕಲ್ ಹೋಬಳಿಯಲ್ಲಿ ಹಳ್ಳಕೊಳ್ಳದ ಮಗ್ಗಲು ಇರತಕ್ಕಂಥ ನೀರನ್ನು ಉಪಯೋಗ ಮಾಡಿಕೊಂಡು ಒಂದು 800 ಹೆಕ್ಟರಲ್ಲಿ ಸೂರ್ಯಕಾಂತಿ ಬೆಳೆ ಮತ್ತೆ ಒಂದು 200 ಹೆಕ್ಟರ್ನ ಹತ್ತಿ ಬೀಜದ ಬೀಜವನ್ನ ರೈತರು ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ನಾವೇನು ಕ್ಷೇತ್ರ ಇಂಥ ಬೆಳೆಗಳನ್ನ ಮಾಡ್ಕೊಂಡು ಮಾಡಿದೀವಿ, ಅದಕ್ಕೆ ಬೀಜದ ವ್ಯವಸ್ಥೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಸೀಡ್ ರಿಪ್ಲೇಸ್ಮೆಂಟ್ ರೇಷಿಯೋ ಅಂತ ಹೇಳ್ತೀವಿ, ಅಂದ್ರೆ ಬೀಜ ಬದಲಾವಣೆಯ ಅನುಪಾತದ ಆಧಾರದ ಮೇಲೆ ಮಾನವಿ ತಾಲೂಕಿಗೆ 124,000 ಹೆಕ್ಟರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಭತ್ತ, ತೊಗರಿ, ಸಜ್ಜೆ, ಸೂರ್ಯಕಾಂತಿ ಮತ್ತು ಹತ್ತಿ ಬೆಳೆಗಳ ಒಟ್ಟು ಬೀಜದ ಬೇಡಿಕೆ ಇರೋದು 4,834 ಕ್ವಿಂಟಲ್. ಅದರಲ್ಲಿ ಭತ್ತ ಮುಖ್ಯವಾಗಿ 2,054 ಕ್ವಿಂಟಲ್ ಬೇಕಾಗುತ್ತೆ, ತೊಗರಿ 2,150 ಕ್ವಿಂಟಲ್ ಬೇಕಾಗುತ್ತೆ, ಸಜ್ಜೆ 163 ಕ್ವಿಂಟಲ್ ಬೇಕಾಗುತ್ತೆ, ಸೂರ್ಯಕಾಂತಿ 255 ಕ್ವಿಂಟಲ್ ಬೇಕಾಗುತ್ತೆ. ಈ ಬೇಡಿಕೆಗೆ ಅನುಗುಣವಾಗಿ ನಮ್ಮಲ್ಲಿ 9 ರೈತ ಸಂಪರ್ಕ ಕೇಂದ್ರಗಳಿದ್ದು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಸಾಮಾನ್ಯ ರೈತರಿಗೆ ಶೇಕಡ 50% ಮತ್ತು SC/ST ರೈತರಿಗೆ ಶೇಕಡ 75% ಸಹಾಯಧನ ನಾವು ಭತ್ತ ಮೊದಲು ಹಿಂದಿನ ವರ್ಷಗಳಲ್ಲಿ ನಾವು ಕೊಡ ಮಾಡಿದಂತೆ ಭತ್ತ 1,425 ಕ್ವಿಂಟಲ್, ತೊಗರಿ 260 ಕ್ವಿಂಟಲ್, ಹೆಸರು 4.2 ಕ್ವಿಂಟಲ್, ಸಜ್ಜೆ 27 ಕ್ವಿಂಟಲ್, ಸೂರ್ಯಕಾಂತಿ 130 ಕ್ವಿಂಟಲ್ ರೈತ ಸಂಪರ್ಕ ಕೇಂದ್ರ ಮುಖಾಂತರ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಬೇಡಿಕೆಯನ್ನ ಮಾನ್ಯ ಜಂಟಿ ಕೃಷಿಕರು ಮತ್ತು ಉಪ ಕೃಷಿಕರಿಗೆ ಸಲ್ಲಿಸಿದ್ದೀವಿ. ಅದರಂತೆ ಜೂನ್ ಪ್ರಾರಂಭದಿಂದ ಮಳೆ ಬರುವ ಒಂದು ನಿರೀಕ್ಷೆಯಲ್ಲಿ ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಭತ್ತ 230 ಕ್ವಿಂಟಲ್, ತೊಗರಿ 208 ಕ್ವಿಂಟಲ್, ಸಜ್ಜೆ 4.2 ಕ್ವಿಂಟಲ್, ಸೂರ್ಯಕಾಂತಿ 37.5 ಕ್ವಿಂಟಲ್ ದಾಸ್ತಾನು ಮಾಡಿದ್ದೀವಿ. ಈ ದಾಸ್ತಾನು ಕರೆಸಿದ ಒಂದು ಬೀಜದ ಲಭ್ಯತೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ಸಾಮಾನ್ಯ ರೈತರಿಗೆ ಶೇಕಡ 50%, SC/ST ರೈತರಿಗೆ ಶೇಕಡ 75% ಸಹಾಯಧನದಲ್ಲಿ ಕೆಜಿಗೆ ಇಷ್ಟಂತ ಸಹಾಯಧನ ಇರುತ್ತೆ ಆ ಪ್ರಕಾರ ಕೊಡ ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ತೊಗರಿನ ಸಾಮಾನ್ಯ ರೈತರಿಗೆ 5 kg ಪ್ಯಾಕೆಟ್ಗೆ 525 ಕೊಡ್ತೀವಿ, SC/ST ರೈತರಿಗೆ 462.5 ರೂಪಾಯಿಗೆ ನಾವು 5 kg ಬೀಜವನ್ನ ಕೊಡ ಮಾಡ್ತೀವಿ. ಅದೇ ರೀತಿ ಸಜ್ಜೆನೂ ಸಹಿತ 408 ರೂಪಾಯಿ ಸಾಮಾನ್ಯ ರೈತರಿಗೆ, 380 ರೂಪಾಯಿ ಒಂದು SC/ST ರೈತರಿಗೆ, ಮತ್ತೆ ಸೂರ್ಯಕಾಂತಿ ಬೆಳೆಯನ್ನ 2 kg ಪ್ಯಾಕೆಟ್ ಇರ್ತದ್ದು ಸಬ್ಸಿಡಿ ಹೋಗಿ 1,800 ರೂಪಾಯಿ ಹಂಗೆ ಕೊಡ್ತೀವಿ. ಮತ್ತೆ ಇಲ್ಲಿ ಏನಾಗುತ್ತದೆ ಅಂದ್ರೆ ಇಷ್ಟು ನಾವು ರೈತ ಸಂಪರ್ಕ ಕೇಂದ್ರ ಮುಖಾಂತರ ಬೀಜ ಕೊಡ ಮಾಡ್ತೀವಿ, ಆದ್ರೆ ಹತ್ತಿ ಬೀಜಗಳನ್ನ ನಾವು ರೈತ ಸಂಪರ್ಕ ಕೇಂದ್ರ ಮುಖಾಂತರ ವಿತರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಪ್ರೈವೇಟ್ ಅಂದ್ರೆ ಖಾಸಗಿ ಸಂಸ್ಥೆಗಳ ಕಡೆಯಿಂದ ಮಾರಾಟಗಾರರಿಂದ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಇದರಲ್ಲಿ ಮುಖ್ಯವಾಗಿ ಬಹಳಷ್ಟು ತಳಿಗಳ ಒಂದು ಲಭ್ಯತೆ ಮಾರ್ಕೆಟ್ನಲ್ಲಿ ಲಭ್ಯತೆ ಇದೆ. ಇದರಲ್ಲಿ ನಾನು ಬೀಜದ ಬಗ್ಗೆ ರೈತರಿಗೆ ಮನವಿ ಮಾಡಿಕೊಳ್ಳೋದು ಅಥವಾ ಹೇಳಿಕೊಳ್ಳೋದೇನೆಂದ್ರೆ ಬೀಜವನ್ನು ನಾವು ತಾವು ಆಯ್ಕೆ ಮಾಡುವಂತ ರೀತಿಯಲ್ಲಿ ಈ ಹಿಂದಿನ ಋತುಮಾನಗಳಲ್ಲಿ ಕಳೆದ ವರ್ಷಗಳಲ್ಲಿ ತಮ್ಮ ಊರುಗಳಲ್ಲಿ ತಮ್ಮ ಪ್ರದೇಶದಲ್ಲಿ ಅಥವಾ ಮಾನವಿ ಕ್ಷೇತ್ರದಲ್ಲಿ ಯಾವ್ಯಾವ ತಳಿಗಳು ಚೆನ್ನಾಗಿ ಇಳುವರಿ ಬಂದಿರ್ತವೋ ಅಂತ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಯಾರೋ ಹೇಳಿದ್ರು, ನಿಮ್ಮ ಮನೆಗಳಿಗೆ ಬಂದ್ರು, ಊರಲ್ಲಿ ಬಂದ್ರು, ಕೊಟ್ಟುಬಿಟ್ರು, ಲೂಸ್ ಪ್ಯಾಕೆಟ್ ಕೊಟ್ರು, ಅದು ಚೆನ್ನಾಗಿ ಬರ್ತ ಅಂತ ಹೇಳಿದ್ರು, ಅದಕ್ಕೆ ಆ ಮಾತುಗಳಿಗೆ ಅವರು ರೈತರು ಮರಳಾಗಬಾರದು. ಈ ಮರಳಾಗದಂತೆ ಏನಾರ ಲೂಸ್ ಪ್ಯಾಕೆಟ್, ಅನ್ಅಥರೈಸ್ಡ್, ಅನಧಿಕೃತವಾಗಿ ಬೀಜಗಳನ್ನು ಮಾರಾಟ ಮಾಡೋದು ಕಂಡು ಬಂದರಲ್ಲಿ ರೈತರು ನಮಗೆ ಮಾಹಿತಿ ನೀಡಿದಲ್ಲಿ ನಮ್ಮ 9 ರೈತ ಸಂಪರ್ಕ ಕೇಂದ್ರದಲ್ಲಿ ಇರತಕ್ಕಂಥ ಕೃಷಿ ಅಧಿಕಾರಿಗಳು ಮತ್ತು ನಾವು ಅವರು ಎಲ್ಲೇ ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಳ್ಳಿಗಳಲ್ಲಿ ಈ ರೀತಿ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇದ್ರೆ ಅದನ್ನು ನಾವು ಸೀಸ್ ಮಾಡಿ ಒಂದು ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಮಾಡ್ತೀವಿ. ಅದು ಅಲ್ಲದೆ ರೈತರಿಗೆ ನಾನು ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ ಯಾವುದೇ ಬೀಜವನ್ನು ತಾವು ತಗೊಳ್ಳಿ, ಅದಕ್ಕೆ ಅಧಿಕೃತವಾದ ಮಾರಾಟಗಾರರಿಂದ ತಗೊಳ್ಳಿ ಮತ್ತು ಬೀಜದ ಪಡೆದದಕ್ಕೆ ಬಿಲ್ಲನ್ನು ಖಂಡಿತವಾಗಿ ತಾವು ಪಡ್ಕೊಳ್ಬೇಕು. ಅದರಲ್ಲಿ ನೀವು ಯಾವ ತಳಿಯನ್ನು ಬೀಜದನ್ನು ಪಡ್ಕೊಂಡಿದ್ದಾರೋ ಅದನ್ನು ನಮೂದಿಸಿರಬೇಕು. ಆ ಬಿಲ್ನಲ್ಲಿ ಆ ಮಾಲಕರು ಸೈನ್ ಮಾಡಬೇಕು ಮತ್ತು ತಾವು ಸಹಿತ ಸೈನ್ ಮಾಡಿಕೊಳ್ಳಬೇಕು. ಬೀಜ ಪಡೆದ ನಂತರ, ತಾವು ಬಿತ್ತಿದ ನಂತರ ಬೀಜ ತಾವೇನು ಪಡೆದಿರ್ತಾರಲ್ಲ ಅದು ಬೆಳೆ ಬಂದು ತಾವು ಇಳುವರಿ ಪಡೆಯುವವರೆಗೆ ಆ ಬೀಜದ ಒಂದು ಪ್ಯಾಕೆಟ್ಟು ಮತ್ತು ಒಂದು ರಸೀದಿನ ತಾವು ಮನೆಯಲ್ಲಿ ಕಾಪಾಡಿಕೊಂಡು ಇಟ್ಕೊಳ್ಬೇಕಂತ ಕೇಳ್ಕೊಳ್ತೇನೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತಾವು ಬೆಳೆದಂತ ಬೆಳೆಯ ತಳಿ ಕರೆಕ್ಟ್ ಆಗಿ ಬರಲಿಲ್ಲ, ಇಳುವರಿ ಕೊಡಲಿಲ್ಲ, ಏನಾರ ಕುಂಠಿತ ಆಯಿತು ಅಂದಾಗ ನಮಗೆ ತಾವು ದೂರು ಕೊಟ್ಟಾಗ ಆ ಕಂಪನಿ ಏನು ಬೀಜದವನ್ನು ಸರಬರಾಜು ಮಾಡಿರ್ತಾರಲ್ಲೋ ಅವರಿಗೆ ನಾವು ವಿಜ್ಞಾನಿಗಳ ಒಂದು ತಂಡವನ್ನು ಕರೆಸಿ ಅವರಿಗೆ ಇನ್ಸ್ಪೆಕ್ಷನ್ ಮಾಡಿಸಿ ಪರಿವೀಕ್ಷಣೆ ಮಾಡಿಸಿ ಕಳಪೆ ಅಂತ ಕಂಡು ಬಂದರೆ ವಿಜ್ಞಾನಿಗಳಿಂದ ಅದು ಮಾಹಿತಿ ಬಂದರೆ ಅದನ್ನು ನಾವು ಆ ಸಮಯದಲ್ಲಿ ಈ ಪ್ಯಾಕೆಟ್ ಮತ್ತು ರಸೀದಿ ಬೇಕಾಗುತ್ತೆ, ಅದರಿಂದ ಕನ್ಸ್ಯೂಮರ್ ಫೋರಮ್ಗೆ ತಾವು ರೈತರು ಹೋಗಬಹುದು. ಇಷ್ಟು ಬೀಜದ ಬಗ್ಗೆ ಕಾಳಜಿ ವಹಿಸಿಕೊಳ್ಬೇಕು ಮತ್ತು ತಮ್ಮ ರೈತರ ಒಂದು ಗ್ರಾಮಗಳ ವ್ಯಾಪ್ತಿಯಲ್ಲಿ 9 ರೈತ ಸಂಪರ್ಕ ದಳವಲ್ಲ ತಾಂತ್ರಿಕ ಮಾಹಿತಿಯನ್ನು ಪಡೆಯಬೇಕು. ರೈತರು ತಾಂತ್ರಿಕ ಮಾಹಿತಿಯನ್ನು ಪಡೆದಾಗ ಮಾತ್ರ ಅದು ಮುಂದೆ ರೈತರು ಕಷ್ಟಕ್ಕೆ ಈಡಾಕ ಆಸ್ಪದಕ್ಕೂ ಆಗಲ್ಲ. ಆದ ನಿಟ್ಟಿನಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಇರತಕ್ಕಂಥ ಮಾಹಿತಿಯನ್ನು ಪಡೆಯಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಈಗ ನೋಡ್ರಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿರಿಧಾನ್ಯಗಳು ಮತ್ತು ಎಣ್ಣೆಕಾಳು ಉತ್ಪಾದನೆ ಮತ್ತು ದ್ವಿದಳ ಧಾನ್ಯದ ಉತ್ಪಾದನೆಗೆ ಹೆಚ್ಚು ಒತ್ತಾಸೆಯನ್ನು ಕೊಡ್ತದೆ. ಯಾಕಂದ್ರೆ ಎಣ್ಣೆ ಕಾಳು ಮತ್ತು ದ್ವಿದಳ ಧಾನ್ಯದಲ್ಲಿ ಕೊರತೆಯನ್ನು ನಮ್ಮ ದೇಶ ನಮ್ಮ ರಾಜ್ಯ ಎದುರಿಸ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಣ್ಣೆ ಕಾಳು ಬೆಳೆಯ ಕ್ಷೇತ್ರವನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ದ್ವಿದಳ ಧಾನ್ಯದ ಬೆಳೆಯ ಕ್ಷೇತ್ರವನ್ನು ಜಾಸ್ತಿ ಮಾಡಲಿಕ್ಕೆ ಮತ್ತು ಸಿರಿಧಾನ್ಯ ಕ್ಷೇತ್ರದ ಬೆಳೆಗಳ ವಿಸ್ತೀರ್ಣವನ್ನು ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಯೋಜನೆಗಳಿದಾವೆ ಇಲಾಖೆಯಲ್ಲಿ, ಇಲಾಖೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದೆ, ರೈತರ ಆಸಕ್ತಿ ಈ ಭಾಗದಲ್ಲಿ ಹೇಗಿದೆ ಈ ಬೆಳೆಗಳಿಗೆ? ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಈಗ ಏನಂದ್ರೆ 2023 ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತೇಳಿ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಸಹಿತ ಕೇಂದ್ರ ಸರ್ಕಾರದವರು ನಾವೆಲ್ಲ ರಾಜ್ಯ ಸರ್ಕಾರದವರು ಮಾಡಿದೀವಿ. ಆ ನಿಟ್ಟಿನಲ್ಲಿ ಈ ವರ್ಷ ಸಿರಿಧಾನ್ಯಗಳು ಅಂದ್ರೆ ಮುಖ್ಯವಾಗಿ ಇಲ್ಲಿ ನಮಗೆ ಸಜ್ಜೆ ಇರಬಹುದು, ನವಣೆ ಇರಬಹುದು, ಕೊರಲೆ, ರಾಗಿ. ಸಜ್ಜೆ ನಮ್ಮ ಪಾಮಂಕ್ಲೂರು ಏರಿಯಾ ಕ್ಷೇತ್ರದಲ್ಲಿ ಮತ್ತು ಮಲ್ಲಟ ಏರಿಯಾದ ಮಲ್ಲಟ ಹೋಬಳಿಗಳಲ್ಲಿ ಸಜ್ಜೆ ಜಾಸ್ತಿ ಬರುತ್ತೆ. ಸಿರಿಧಾನ್ಯವಾದ ನವಣೆಯನ್ನು ಸಹಿತ ಇಲ್ಲಿ ಕಲ್ಲೂರು ಈ ಕಡೆ ಮತ್ತೆ ಏನ್ಲಿ ಬ್ಲ್ಯಾಕ್ ಸಾಯಿಲ್ಸ್ ಇದಾವೆ ಮತ್ತೆ ಪಾಮಂಕ್ಲೂರು ಇಲ್ಲೇ ಕವಿತ್ರಾಳದ ಏರಿಯಾದಲ್ಲಿ ಸಹಿತ ಬಿತ್ತನೆ ಮಾಡಲಿಕ್ಕೆ ನಾವು ರೈತರಿಗೆ ಮಾಹಿತಿ ಕೊಡ್ತಾ ಇದೀವಿ. ಅದನ್ನು ಸಹಿತ ಬೇಡಿಕೆ ಬಂದ್ರೆ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಆ ನವಣೆ ಬೀಜವನ್ನು ಸಹಿತ ತರಿಸಿಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ತಾವು ಹೇಳಿದಂಗೆ ಎಣ್ಣೆ ಕಾಳುಗಳ ಒಂದು ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ನಾವು ಆಕ್ಚುಲಿ ಹೋದ್ರಸ ಈ ನಮ್ಮ ಮಾನ್ವಿ ತಾಲೂಕಿನಲ್ಲಿ 8,000 ಎಕರೆವರೆಗೆ ಸೌರ್ಯಕಾಂತಿಯನ್ನು ಬಿತ್ತನೆ ಮಾಡಿಸಿದ್ವಿ. ಈ ಸಲ ಏನಾಯ್ತು, ನಮಗೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಲಿಲ್ಲ. ಆದ್ರೂ ಈ ಸೂರ್ಯಕಾಂತಿ ಅನ್ನೋದು ಫೋಟೋ ಇನ್ಸೆನ್ಸಿಟಿವ್ ಕಾಪರ್ ಆಗಿರೋದ್ರಿಂದ ಮಳೆ ಬಂದಾಗ ಅದನ್ನು ಬಿತ್ತನೆ ಮಾಡಬಹುದು, ವರ್ಷ ಪೂರ್ತಿಯಾಗಿ ಬೆಳೆ ಬರಬಹುದು. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಅದಕ್ಕೆ ಉಪಚಾರ ಮಾಡಿ ಬೆಳೆ ಒಂದು ಸಸ್ಯ ಸಂರಕ್ಷಣೆ ಇರಬಹುದು ಅಥವಾ ಬೇಸಾಯ ಕ್ರಮಗಳನ್ನು ಅನುಸರಿಸಿದಾಗ ಬೆಳೆ ಬರುತ್ತೆ. ಅದು ಅಲ್ಲದೆ ಎಣ್ಣೆ ಕಾಳದಂತ ಶೇಂಗಾ ಬೆಳೆಯನ್ನು ಸಹಿತ ನಮ್ಮ ಮಲ್ಲಟ, ಕವಿತಾಳ ಮತ್ತೆ ಸ್ವಾಮನಕೊಳ್ಳರಲ್ಲಿ ಹೆಚ್ಚಿನ ತೀರೆ ತರಲಿಕ್ಕೆ ಇಲಾಖೆಯಿಂದ ಮಿನಿಕಿಟ್ ಇರಬಹುದು ಅಥವಾ ಡೆಮೋ ಕ್ಷೇತ್ರ ಪ್ರಯೋಗಗಳು ಕೊಡ್ತೀವಿ. ಮತ್ತೆ ಎಣ್ಣೆಕಾಳಿಗಾಗಿ ರಾಷ್ಟ್ರೀಯ ಎಣ್ಣೆಕಾಳುಗಳ ಮಿಷನ್, ಅದರಲ್ಲಿ ಮುಖಾಂತರ ನಾವು ರೈತರಿಗೆ ಪರಿಕರಗಳನ್ನು ಕೊಡೋದಿರಬಹುದು ಸಹಾಯದಿಂದಲ್ಲಿ ಅವನ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅಲ್ಲದೆ ನಮ್ಮ ಭತ್ತದ ಕೊಯ್ಲು ಆದ ನಂತರ ಸಾಸಿವೆ ಬೆಳೆದಿದ್ರೆ ನಮ್ಮ ಮಲ್ಲಟೋಬಳಿ ಜಾಸ್ತಿ ಬೆಳೀತಾರೆ ಬಲ್ಟಿಗೆ ಕ್ಷೇತ್ರದಲ್ಲಿ ಎಲ್ಲ, ಅದಕ್ಕೂ ಸಹಿತ ಪೂರಕವಾಗಿ ರೈತರಿಗೆ ಪರಿಕರಗಳು ಅಥವಾ ಸಹಾಯಧನದಲ್ಲಿ ಸೌಲಭ್ಯಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈಗ ರೈತರಿಗೆ ಸಿರಿಧಾನ್ಯ ಬೆಳೀಲಿಕ್ಕೆ ಮೊದಲು ನಿಮ್ಮ ಇಲಾಖೆಯಲ್ಲಿ ರೈತ ಸಿರಿ ಅಂತಕ್ಕಂಥದ್ದು ಒಂದು ಯೋಜನೆ ಇತ್ತು, ಸಿರಿಧಾನ್ಯ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಇದು ಹೇಗೆ ನಡೀತಾ ಇದೆ, ಇದೇ ಅಂತೀರಾ? ರೈತರಿಗೆ ಸಿರಿಧಾನ್ಯ ಬೆಳೆಯುವಂತ ರೈತರು ಈ ಯೋಜನೆ ಲಾಭ ಪಡ್ಕೋಬಹುದಾ ಮುಂದಿನ ದಿನಗಳಲ್ಲಿ? ಅವಶ್ಯವಾಗಿ ಸರ್. ಸಿರಿಧಾನ್ಯ ಬೆಳೆದಂತ ರೈತರು ನಮಗೆ ಅಪ್ಲಿಕೇಶನ್ ಕೊಡೋದು ಆಗ್ಲಿ ಏನು ಬೇಕಾಗಿರಲಿಲ್ಲ. ರೈತರು ಬಿತ್ತಿದಾರಂದ್ರೆ ನಾವೇನ್ ಮಾಡ್ತೀವಿ, ಬೆಳೆ ಕ್ಷೇತ್ರ ಇದು ಮಾಡ್ತೀವಿ, ಸರ್ವೆ ಮಾಡ್ತೀವಿ ನಮ್ಮ PR ಕಡೆಯಿಂದ ಮತ್ತೆ ಅಧಿಕಾರಿಗಳ ಕಡೆಯಿಂದ ಬೆಳೆ ಸಮೀಕ್ಷೆ ಮಾಡ್ತೀವಿ. ಬೆಳೆ ಸಮೀಕ್ಷೆಯಲ್ಲಿ ಆ ಸರ್ವೆ ನಂಬರ್ನಲ್ಲಿ ಸಿರಿಧಾನ್ಯ ಬೆಳೆ ಅಂದ್ರೆ ನವಣೆ ಕೊರಲು ಒಂದು ರಾಗಿ ಅಂತ ಬೆಳೆದಿದ್ರೆ ಅದಕ್ಕೆ ಅಲ್ಲೇ ಕೇಂದ್ರ ಕಚೇರಿಯಲ್ಲಿ ಆ ಮಾಹಿತಿಯನ್ನು ಪಡ್ಕೊಂಡು DBT ಮುಖಾಂತರ ಅವರಿಗೆ ಹೆಕ್ಟೇರ್ಗೆ 10,000 ರೂಪಾಯಿದಂಗೆ ಸಹಾಯಧನ ಮಾಡಲಿಕ್ಕೆ ಇದೆ, ಅದನ್ನು ಮಾಡ್ತೀವಿ ಸರ್. ಇನ್ನು ಮುಖ್ಯವಾಗಿ ಕೆಲವೊಂದು ವಿಶೇಷವಾದಂತದ್ದು ಸಮಸ್ಯೆ ಬರೋದು ರೈತರಿಗೆ ಈ ಒಂದು ಹಂಗಾಮಿನಲ್ಲಿ ರಸಗೊಬ್ಬರಗಳ ಕೊರತೆ, ಅಲ್ಲಲ್ಲಿ ರೈತರು ಹೇಳ್ತಿರ್ತಾರೆ ಗೊಬ್ಬರ ಸಿಗ್ತಾ ಇಲ್ಲ, ಹೆಚ್ಚಿನ ರೇಟ್ನಲ್ಲಿ ಮಾರ್ತಾ ಇದ್ದಾರೆ, ಡಿ ಎ ಪಿ ಎಲ್ಲ ಜಾಸ್ತಿ ಮಾರ್ತಿದ್ದಾರೆ, ಡಬಲ್ ರೇಟ್ ಮಾರ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ರೈತರು ಮಾತಾಡ್ತಿರ್ತಾರೆ. ಈ ಒಂದು ಹಿನ್ನೆಲೆ ಇಲಾಖೆ ರೈತರಿಗೆ ರಸಗೊಬ್ಬರಗಳ ಪೂರೈಕೆಗಾಗಿ, ರಸಗೊಬ್ಬರ ಸಂಗ್ರಹಕ್ಕಾಗಿ ಯಾವ ರೀತಿ ಇದೆ ಇಲ್ಲಿ ವ್ಯವಸ್ಥೆ, ಜೊತೆಗೆ ಕಲುಷಿತವಾದಂತಹ ಬೀಜಗಳು, ಕಲುಷಿತವಾದಂತಹ ರಸಗೊಬ್ಬರಗಳ ಪೂರೈಕೆಯನ್ನು ತಡಿಲಿಕ್ಕೆ ಇಲಾಖೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ? ಮೊದಲೇದಾಗಿ ನಾ ಮೊದಲೇ ಹೇಳಿದಂಗೆ 124,000 ಹೆಕ್ಟರ್ಗೆ ಗುರಿ ಅನ್ವಯ, ಮತ್ತೆ ನಮ್ಮ ಬೇಡಿಕೆ ಬಿತ್ತನೆ ಕ್ಷೇತ್ರದ ಅನ್ವಯ ನಮಗೆ ರಸಗೊಬ್ಬರದ ಬೇಡಿಕೆ ಇರೋದು ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ ನಮಗೆ ಸರಬರಾಜು ಆಗಬೇಕಾಗಿರೋದು 51,770 ಟನ್. ಅದರಲ್ಲಿ ಮುಖ್ಯವಾಗಿ ಯೂರಿಯಾ 15,992 ಟನ್, ಡಿಎಪಿ 8,086 ಟನ್, ಎಂಓ 1,368 ಟನ್, ಕಾಂಪ್ಲೆಕ್ಸ್ 25,477 ಟನ್, ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಅದು 1,848. ಒಟ್ಟು 51,770 ಟನ್ ನಮಗೆ ಬೇಡಿಕೆ ಇದೆ ಸರ್. ಅದರಲ್ಲಿ ಇಲ್ಲಿವರೆಗೆ ತಾವು ಕೇಳಿದಂತೆ ಈ ವರ್ಷ ಕಳೆದ ಸಾಲಿನಲ್ಲಿ ನಾವು ಡಿಎಪಿ ಬೇರೆ ಆಧಾರದ ಕೊರತೆ ಕಂಡಿರಬಹುದು, ಆದರೆ ಈ ಸಲ ಯಾವುದೇ ಕೊರತೆ ಆಗದಂತೆ ನಮಗೆ ಸರಬರಾಜು ಆಗಲಿಕ್ಕೆ ನಾವು ವ್ಯವಸ್ಥೆ ಮೇಲ್ಮಟ್ಟದಲ್ಲಿ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿಕರು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಕಾಪುದಾಸ್ತನು ಸಹಿತ KSMF ಅವೆಲ್ಲ KSC ಮಾಡಿದ್ದಾರೆ. ಅಂದರೆ ಏಪ್ರಿಲ್ ಇಂದ ಇಲ್ಲಿವರೆಗೆ ನಮಗೆ ಮಾನ್ವಿ ತಾಲೂಕಿನಲ್ಲಿ ಯೂರಿಯಾ 7,932 ಟನ್, ಡಿಎಪಿ 2,638 ಟನ್, ಎಂಓಪಿ 42 ಟನ್, ಮತ್ತು ಕಾಂಪ್ಲೆಕ್ಸ್ 3,678 ಟನ್, ಒಟ್ಟು 14,290 ಟನ್ ದಾಸ್ತಾನು ಇದೆ. ವಿವಿಧ ಅಂಗಡಿಗಳಲ್ಲಿ ಸೊಸೈಟಿಗಳಲ್ಲಿ 14,290 ಟನ್ ದಾಸ್ತಾನು ಇದೆ. ಈ ದಾಸ್ತಾನನ್ನ ನಾವು ರೈತರಿಗೆ ಮಳೆ ಬಂದ ಕೂಡಲೇ ವಿತರಣೆ ಮಾಡಲಿಕ್ಕೆ ಎಲ್ಲ ನಿರ್ದೇಶನ ನೀಡಿದೀವಿ. ನಿನ್ನೆ ತಾನೇ ನಾವು ಎಲ್ಲ ಮಾನ್ವಿ ತಾಲೂಕಿನ ಒಟ್ಟು 250 ಮಾರಾಟ ಮಳಿಗೆಗಳ ಒಂದು ಸಭೆಯನ್ನು ಸಹಿತ ಮಾನ್ವಿ APMC ಆವರಣದಲ್ಲಿ ಮಾಡಿದೀವಿ, ಅವರಿಗೆ ನಿರ್ದೇಶನ ಕೊಟ್ಟಿದ್ದೀವಿ, ಅದು ಕರೆಕ್ಟ್ ಆಗಿ ವಿತರಣೆ ಆಗಬೇಕಂತ ಒಂದು ಮಾಹಿತಿಯನ್ನು ನೀಡಿದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ತಾವು ಹೇಳಿದಂತೆ ಡಿಎಪಿ ಕಾಂಪ್ಲೆಕ್ಸ್ ಕೊರತೆ ಕಂಡುಬರದು ಈ ಸಲ ಆಗ್ಲಿಕ್ಕೆ ಆಗಲ್ಲ. ಡಿಎಪಿಗೆ 1,350 ರೂಪಾಯಿ ಇದೆ, ಕಾಂಪ್ಲೆಕ್ಸ್ 20-20.13 ಅದು ಸಹಿತ 1,225 ರೂಪಾಯಿ ಮಾಡಿಬಿಟ್ಟಿದ್ದಾರೆ, ಕಡಿಮೆ ರೇಟ್ ಮಾಡಿದ್ದಾರೆ. ಕೊರತೆ ಕಂಡು ಬರಲ್ಲ ಅಂತ ನಮ್ಮ ಮಾಹಿತಿ ಇದೆ, ಕೊರತೆ ಆಗದಂತೆ ನಾವು ಕ್ರಮ ಕೈಗೊಳ್ತೀವಿ. ಈಗ ಪ್ರಮುಖವಾದದ್ದು ಲಘು ಪೋಷಕಾಂಶಗಳು ಬಹಳ ಮುಖ್ಯ, ಜಿಂಕ್ ಇರಬಹುದು, ಐರನ್ ಇರಬಹುದು, ಬೇರೆ ಕೆಲವೊಂದು ಜಿಪ್ಸಮ್ಗಳು ಬರ್ತವೆ, ಇಂಥವೆಲ್ಲ ಲಘು ಪೋಷಕಾಂಶಗಳ ಪೂರೈಕೆ ಇಲಾಖೆಯಿಂದ ಯಾವ ರೀತಿ ಆಗ್ತಾ ಇದೆ? ಜೊತೆಗೆ ಬೀಜೋಪಚಾರಕ್ಕಾಗಿ ಕೆಲವೊಂದು ಜೈವಿಕ ರೋಗನಾಶಕಗಳು ಕೀಟನಾಶಕಗಳು ಇರ್ತವೆ, ಲಭ್ಯತೆ ಇದೆಯಾ? ಯಾಕಂದ್ರೆ ಇದು ಬಹಳ ಅತ್ಯಂತ ಪ್ರಮುಖವಾದಂತಹ ಪರಿಕರ ರೈತರಿಗೆ. ಲಘು ಪೋಷಕಾಂಶಗಳನ್ನು ಒಂದು ಪ್ರಮುಖ ಪಾತ್ರವನ್ನ ಬೆಳೆಗಳ ಒಂದು ಬೆಳವಣಿಗೆಯಲ್ಲಿ ವಹಿಸ್ತವೆ. ಅದಕ್ಕಾಗಿ ನಾವು ಇಲಾಖೆ ಮುಖಾಂತರ ಜಿಂಕ್ ಸಲ್ಫೇಟ್ ಇರ್ಬೋದು, ಮೈಕ್ರೋಟ್ರಿಯಂಟ್ ಮಿಕ್ಸರ್ ಅಂತೇಳಿ ಅವನ್ನು ಕೊಡ್ತೀವಿ. ಇದು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇದೆ. ನಾವು ಮಾರ್ಚ್ ಏಪ್ರಿಲ್ ಅಲ್ಲಿ ಶೇಖರಣೆ ಮಾಡಿದಂತೆ ದಾಸ್ತಾನು ಇದೆ, ರೆಕಾರ್ಡರ್ ನಮ್ಮ ರೈತ ಸಂಪರ್ಕ ಕೇಂದ್ರ ಲಭ್ಯತೆ ಇದೆ. ಇದನ್ನ ನಾವು ಬೀಜೋಪಚಾರ ಅನ್ನೋದು ಬೆಳೆಗಳಿಗೆ ಮಣ್ಣಿನ ಮುಖಾಂತರ ಬರತಕ್ಕಂತ ರೋಗಗಳಿರ್ಬೋದು ಅಥವಾ ಗಾಳಿಯಲ್ಲಿ ಬರತಕ್ಕಂತ ರೋಗಗಳಿರುವ ತಡೆಗಟ್ಟಲಿಕ್ಕೆ ಒಂದು ಸಹಕಾರಿಯಾಗುತ್ತೆ. ಇದಕ್ಕಾಗಿ ನಾವು ಎಲ್ಲಾ ರೈತ ಸಂಪರ್ಕ ಕೇಂದ್ರ ಮುಖಾಂತರ ರೈತರ ರೋಗಕ್ಕೆ ಸಸ್ಯ ಸಂರಕ್ಷಣ ಔಷಧಿಯಿಂದ ಬೀಜವನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕಂತ ಮಾಹಿತಿಯನ್ನ ಆಂದೋಲನ ರೂಪದಲ್ಲಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಬೀಜೋಪಚಾರ ರಾಸಾಯನಿಕ ರೆಕಾರ್ಡರ್ ಅಲ್ಲದೆ ಜಿಂಕ್ ಇದೆ, ಮತ್ತೆ ವಿವಿಧ ಸಸ್ಯ ಸಂರಕ್ಷಣಾ ಔಷಧಿಗಳ ಲಭ್ಯತೆ ಸಹಿತ ಇದೆ. ಮುಖ್ಯವಾಗಿ ಇಮಾಮೆಕ್ಟಿನ್ ಬೆಂಜೋಯೇಟ್ ಇರಬಹುದು, ಕ್ಲೋರೋಫೈರಿಪಾಸ್, ಮತ್ತೆ ಸೈಪರ್ಮೆಥ್ರಿನ್, ಬೈಫೆಂಥ್ರಿನ್, ಥೈಮೆಥಾಕ್ಸಮ್, ಈ ರಾಸಾಯನಿಕಗಳ ಒಂದು ಲಭ್ಯತೆ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿದೀವಿ. ರೈತರು ಯಾವತ್ತು ರೈತರ ಬಂಧುಗಳು ಈ ಸೌಲಭ್ಯವನ್ನು ಪಡ್ಕೊಳ್ಬೇಕು. ಇಲಾಖೆ ಮುಖಾಂತರ ಸ್ಕೀಮ್ಗಳಲ್ಲಿ ಕೊಡತಕ್ಕಂತ ಸಹಾಯಧನದಲ್ಲಿ ಕೊಡತಕ್ಕಂತ ಕಡಿಮೆ ಇರಬಹುದು, ಎಲ್ಲ ರೈತರಿಗೆ ನಾವು ಮುಟ್ಸ್ಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ಇದ್ದಂತ ಒಂದು ಸೌಲಭ್ಯವನ್ನ ಸಣ್ಣ ಮತ್ತು ಸಣ್ಣ ರೈತರು ಪಡ್ಕೊಳ್ಬೇಕೆಂದು ಈ ಮುಖಾಂತರ ನಾನು ವಿನಂತಿ ಮಾಡಿಕೊಳ್ತೇನೆ. ಬೀಜವನ್ನ ಮತ್ತು ಇತರ ಪರಿಕರಗಳು, ವಿಶೇಷವಾಗಿ ಮೈಕ್ರೋನ್ಯೂಟ್ರಿಯಂಟ್ಸ್ಗಳನ್ನ ತಗೋಬೇಕಾದ್ರೆ ಏನು ದಾಖಲಾತಿಗಳನ್ನ ಕೊಡಬೇಕಾ? ರೈತರು ನೇರವಾಗಿ ಖರೀದಿ ಮಾಡ್ಕೊಂಡು ಹೋಗಬಹುದಾ ಬಂದು ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ? ದಾಖಲಾತಿ ಅಂದ್ರೆ ಮೊದಲೇದಾಗಿ ಆಧಾರ್ ಕಾರ್ಡ್ ಕೊಡ್ಬೇಕು ಸರ್, ಆಧಾರ್ ಜೆರಾಕ್ಸ್ ಕೊಡ್ಬೇಕು, ಪಾಣಿ ತರಬೇಕು. ಈ ರೈತರದೆಲ್ಲ ನಾವು ಫ್ರೂಟ್ಸ್ ಅಂತ ಹೇಳಿ ಮಾಡಿದೀವಿ, ಅವ್ರದ್ದು FID ನಂಬರ್ ಮಾಡಿದೀವಿ, FID ಮಾಡ್ಕೊಂಡು ಇಟ್ಬಿಟ್ಟಿದೀವಿ. ಅವ್ರು ಬಂದು ಆಧಾರ್ ನಂಬರ್ ಕೊಟ್ರೆ ಆ FID ಮುಖಾಂತರ ಅವ್ರದ್ದು ಏನು ಹೊಲ ಜಮೀನ್ ಇದೆ ಅವೆಲ್ಲ ಮಾಹಿತಿ KKSAN ಅಲ್ಲಿ ಬಂದ್ಬಿಡುತ್ತೆ, ಕಿಸಾನ್ ಸಾಫ್ಟ್ವೇರ್ ಅಲ್ಲಿ ಬಂದ್ಬಿಡುತ್ತೆ. ಆ ಮುಖಾಂತರ ಅವ್ರಿಗೆ ಎಷ್ಟು ಬೀಜ ಬೇಕು ಅನ್ನೋದು 5 ಎಕರೆವರೆಗೆ ಬೀಜ ಕೊಡ್ತೀವಿ. ದೊಡ್ಡ ರೈತರ್ಬೋದು ಸಣ್ಣ ರೈತರ್ಬೋದು, 5 ಎಕರೆಗೆ ಲಿಮಿಟ್ ಅದು, ಸಹಾಯಧನ ಇರೋದಷ್ಟೇ, ಅಷ್ಟುವರೆಗೆ ಕೊಡ್ತೀವಿ. ಮತ್ತೆ ಉಳಿದಂತೆ ಈ ಪರಿಕರಗಳನ್ನು ತಗೋವಾಗ ಅದು FID ನಂಬರ್ಗೆ ಅಥವಾ ಆಧಾರ್ ನಂಬರ್ ಕೊಟ್ರೆ ಅದು ಕೊಡ್ಬೇಕಾಗತ್ತೆ. ಮತ್ತೆ ಈ ಸಲ ಏನಾಗಿದೆ, ನಾವು ರೈತರು ದುಡ್ಡು ಕೊಡೋದು ಕ್ಯಾಶ್ ಕೊಡೋದಲ್ಲದೆ ಅವರು QR ಕೋಡ್ ಮುಖಾಂತರ ಫೋನ್ ಪೇ ಸಹಿತ ಮಾಡಬಹುದು. ಅದು ಸ್ಕ್ಯಾನ್ ಮಾಡಿಬಿಟ್ಟು ನಾವು QR ಕೋಡ್ ಇಟ್ಟಿರ್ತೀವಿ ಅಲ್ಲಿ ಬೀಜ ಅಲ್ಲಿಟ್ಟಿರ್ತೀವಿ. ಯಾವುದೇ ಫೋನ್ ಪೇನು ಮಾಡಬಹುದು, ಫೋನ್ ಪೇನು ಮಾಡೋ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ಇನ್ನೊಂದು ವ್ಯವಸ್ಥೆ ಏನಂದ್ರೆ, ನಾವು ಮೊದಲು ಬರ್ಕೊಂಡು ಎಲ್ಲ ಕೊಡ್ತಾ ಇದ್ವಿ, ಈಗ ಬಾರ್ ಕೋಡ್ ಮಾಡಿದೀವಿ ಪ್ಯಾಕೆಟ್ಗಳಿಗೆ. ನೀವು ಮಾಲ್ಗಳಿಗೆ ಹೋದ್ರೆ ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ಅದಕ್ಕೆ ಕಂಪ್ಯೂಟರ್ಗೆ ಹೋಗ್ತಾ ಇರುತ್ತೆ, ಅದನ್ನ ವ್ಯವಸ್ಥೆ ಮಾಡಿದೀವಿ. ಬಾರ್ ಕೋಡ್ ಮುಖಾಂತರ ಅಲ್ಲಿ ಕಂಪ್ಯೂಟರ್ಗೆ ಆ ಮಾಹಿತಿ ಹೋಗಿ ಆ FID ಇರೋದ್ರಿಂದ ಯಾರ ರೈತ ತಗೊಂಡ್ರು, ಎಷ್ಟು ತಗೊಂಡ್ರು, ಎಷ್ಟು ಕೊಡಬೇಕಾಗಿತ್ತು ಎಲ್ಲ ಮಾಹಿತಿ ಬರುತ್ತೆ. ಈ ಒಂದು ಸಿಸ್ಟಮ್ ಅನ್ನ ಈ ವರ್ಷ ಮಾಡಿದೀವಿ, ಅದು ಚಲಾವಣೆ ಇಲ್ಲಿದೆ. ಇನ್ನೋಡಿ ತಾವು ಸೂರ್ಯಕಾಂತಿ ಕ್ಷೇತ್ರ ಈ ವರ್ಷ ಹೋದ ವರ್ಷ ಎಲ್ಲ ಭಯಂಕರ ಸೀಡ್, ರೈತರು ಅಲ್ಲಲ್ಲಿ ಹೇಳ್ತಾ ಇದ್ರು ಬೀಜ ಸಿಗ್ತಾ ನಮ್ಗೆ ಇಲಾಖೆಯಲ್ಲಿ ಬೀಜ ಇಲ್ಲ ಸೂರ್ಯಕಾಂತಿದು. ಹೋದ ವರ್ಷ ಒಳ್ಳೆ ಮಳೆ ಆಗಿತ್ತು, ಮೇ ತಿಂಗಳ ಕೊನೆ ವಾರದಲ್ಲೆಲ್ಲ ಚೆನ್ನಾಗಿತ್ತು, ಚೆನ್ನಾಗಿ ಸೂರ್ಯಕಾಂತಿಯನ್ನ ಬಿತ್ತಿದ್ರು. ಈ ವರ್ಷ ಹೇಗೆ ಅನಿಸುತ್ತೆ ನಿಮ್ಗೆ ಸೂರ್ಯಕಾಂತಿ ಕ್ಷೇತ್ರ ಬರಬಹುದಾ ಮುಂದಿನ ದಿನಗಳಲ್ಲಿ ಅಂತ ಅನಿಸದ ಹೇಗೆ? ಹೋದ ವರ್ಷ ಸೂರ್ಯಕಾಂತಿ ಬೆಳೆಗೆ ಅತಿಯಾದ ಬೇಡಿಕೆ ಬಂದು ಒಳ್ಳೆ ಮಳೆ ಆಗಿದ್ದರಿಂದ ತಾಲೂಕಿನಲ್ಲಿ ಮುಖ್ಯವಾಗಿ ರೇಕೊಟ್ನಿಕಲ್ ಹೋಬಳಿಯಲ್ಲಿ ಹಳ್ಳದ ಸುತ್ತಮುತ್ತ ಒಂದು 8,000 ಎಕರೆ ಬಿತ್ತಿದ್ರು. ಆಮೇಲೆ ಅದಕ್ಕೆ ಬೀಜದ ಒಂದು ಬೇಡಿಕೆ ಬಂದು ವಿವಿಧ ತಳಿಗಳ ಒಂದೇ ಕಂಪನಿಯ ಬೇಡಿಕೆ ಹೆಚ್ಚು ಬಂದು ಅದು MRP ಜಾಸ್ತಿ ಆಗಿ ಇದಾಗಿತ್ತು. ಬಟ್ ಈ ಸಲ ಏನಾಗಿದೆ, ಮಳೆ ಕೊರತೆ ಆಗಿದ್ದರಿಂದ 1,000 ಎಕರೆಯಲ್ಲಿ ಮಾತ್ರ ಬಿತ್ತಿದ್ದಾರೆ. ಮಳೆ ಇರೋ ಕೊರತೆ ಇರೋದ್ರಿಂದ ಬೆಳೆ ಸಹಿತ ಕುಂಠಿತವಾಗ್ತಾ ಇದೆ. ಮೊದಲೇ ಹೇಳ್ದಂಗೆ ಸೂರ್ಯಕಾಂತಿ ಬೆಳೆ ಫೋಟೋ ಇನ್ಸೆಂಟಿವ್ ಕ್ರಾಪ್ಸ್ ಇರೋದು, ಅದು ವರ್ಷ ಪೂರ್ತಿ ಯಾವ ಹಂಗಾಮಿನಲ್ಲಿ ಸಹಿತ ಬೆಳೆಯಬಹುದು. ಬಟ್ ಏನಾಗಿದೆ, ನಮ್ಮ ರೈತರಿಗೆ, ನಮ್ಮ ಮುಖ್ಯವಾಗಿ ಮಾರ್ವಿ ತಾಲೂಕಿನ ರೈತರು ಜುಲೈ ತನಕ ಮಳೆ ಬಂದು ಬಿತ್ತನೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅವರು ಹಿಂಗಾರಿಗೆ ತಯಾರಾಗ್ತಾರೆ, ಜೋಳ ಬೆಳಿಲಿಕ್ಕೆ ತಯಾರು ಮಾಡ್ಕೊಳ್ತಾರೆ. ಹಿಂಗಾರು ಜೋಳದ ಬೆಳೆ, ಹೈಬ್ರಿಡ್ ಜೋಳದ ಬೆಳೆ ಏನಿದೆ ಅವರಿಗೆ ಉತ್ಕೃಷ್ಟವಾಗಿ ಒಳ್ಳೆ ಇಳುವರಿ ಕೊಡುತ್ತೆ. ಮತ್ತು ಬೆಂಬಲ ಬೆಲೆ ಸಹಿತ ಈ ಸಲ ಜೋಳಕ್ಕೆ 2,990 3,120 ಮಾಡಿದ್ದಾರೆ. ಅದಕ್ಕೂ ಒಂದು ರೈತರಿಗೆ ಒಂದು ಬೇಡಿಕೆ ಇದೆ. ಮತ್ತೆ ಖರೀದಿ ಕೇಂದ್ರ ಮುಖಾಂತರ ಜೋಳವನ್ನು ಖರೀದಿ ಮಾಡೋದ್ರಿಂದ ಎಲ್ಲ ರೈತರಿಗೆ ಅನುಕೂಲ ಆಗ್ತಾ ಇದೆ. ಈ ಸೂರ್ಯಕಾಂತಿ ಬೆಳೆಯಲ್ಲಿ ಆಗದೇ ಇರತಕ್ಕಂಥ ರೈತರು ಜೋಳಕ್ಕೆ ಹೋಗ್ತಾರೆ. ಜೋಳಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ರೈತರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಯಾವ್ದಾರ ಒಂದು ಅಲಸಂದಿ ಕಾಳಾಗಲಿ ಅಥವಾ ದ್ವಿದಳ ಧಾನ್ಯಗಳನ್ನ ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಬಿತ್ತನೆ ಮಾಡಿ ಮಳೆ ಬಂದಷ್ಟು ಬರಲಿ, ಅದು ಬಂದಾಗ ಅದನ್ನ ಮಣ್ಣಿನಲ್ಲಿ ಸೇರ್ಪಡೆ ಮಾಡಿಕೊಂಡು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಮುಂದಿನ ಬೆಳೆಗೆ ಹೋಗ್ಬೇಕಂತ ಕೇಳ್ಕೊಳ್ತೇನೆ. ಪರ್ಯಾಯ ಬೆಳೆವಾಗಿ ಮಳೆ ಕಡಿಮೆ ಆದ್ರೆ ಪರ್ಯಾಯ ಬೆಳೆವಾಗಿದೆ, ಸಜ್ಜಿಗೆ ಹೋಗ್ಬೋದು, ಸೂರ್ಯಕಾಂತಿಗೆ ಹೋಗ್ಬೋದು, ಅಲಸಂದಿ ದ್ವಿದಳ ಧಾನ್ಯಗಳಿಗೆ ಹೋಗ್ಬೋದು, ಇದೆ. ಹೆಸರಿಗೆ ಇನ್ಮೇಲೆ ಬಿತ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೀರ, ಹೇಗೆ ರೈತರಿಗೆಲ್ಲ? ಈ ಹೆಸರಿನ ಹಂಗ ಮುಗಿತ್ ಸರ್, ಆಗ್ಲೇ ಮುಗೀತು, ಜೂನ್ ಫಸ್ಟ್ ವೀಕ್ ದಲ್ಲೇ ಮುಗಿಬೇಕಾಗಿತ್ತು. ಅವ್ರ ಏನಾರ ಬೆಳೆದಿದ್ರೆ ಅಲಸಂದಿ ಬೆಳಿಬಹುದು, ತೊಗರಿ ಬೆಳಿಬಹುದು, ಹುರುಳಿ ಹಾಕೊಳ್ಬಹುದು. ಹುರುಳಿ ಅಲಸಂದಿ ಇವೆಲ್ಲ ಏನಾಗುತ್ತೆ, ಭೂಮಿಯ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ತಾರೆ. ಈಗ ಮಾನ್ವಿ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈತರು ಹೇಳ್ತಿರ್ತಾರೆ, ಇಲ್ಲ ರಸಗೊಬ್ಬರವನ್ನ ಹೆಚ್ಚಿನ ರೇಟಿಗೆ ಮಾರ್ತಾ ಇದ್ದಾರೆ, DAP ಜಾಸ್ತಿ ರೇಟ್ ತಗೋತಾ ಇದ್ದಾರೆ ಮಾರಾಟಗಾರ ಅಂತಕ್ಕಂಥ ವಿಚಾರ, ಜೊತೆಗೆ ಕಳಪೆ ಗುಣಮಟ್ಟದ ಬೀಜಗಳು, ಕಳಪೆ ಗುಣಮಟ್ಟದ ಗೊಬ್ಬರಗಳು ಅಲ್ಲಲ್ಲಿ ಮಾರಾಟ ಆಗ್ತಾ ಇದ್ದಾವೆ ಅಂತಕ್ಕಂಥ ಸುದ್ದಿಗಳು ಬರ್ತಿರ್ತವೆ. ಇದಕ್ಕೆ ಇಲಾಖೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ತಾ ಇದೆ, ಮುಂಜಾಗ್ರತೆ ತಗೋತಾ ಇದೆ, ಕ್ರಮಗಳನ್ನು ತಗೋತಾ ಇದೆ, ಇಂಥ ಒಂದು ಕೇಸ್ಗಳು ಕಂಡು ಬಂದ್ರೆ ಯಾವ ರೀತಿ ಇಲಾಖೆಗೆ ರೈತರು ತಿಳಿಸ್ಬೇಕಂತಿರ್ತಾವೆ? ತಾವು ಕೇಳದಂತೆ ಈ ಗುಣಮಟ್ಟದ ಬೀಜಗಳನ್ನು ಒದಗಿಸ್ಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳಿರ್ಬೋದು, ನಾವು ಇರ್ಬೋದು, ಅವರೆಲ್ಲರೂ ಏನಾಗ್ತಾರೆ, ಆಯಾ ಪರಿಕರಗಳ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಅವರು ನಾವು ಈಗ ಒಂದು ಸಪ್ತಾಹ ಅಂತ ಮಾಡಿದ್ವಿ, ಪರಿಕರಗಳ ಗುಣ ನಿಯಂತ್ರಣ ಸಪ್ತಾಹ ಅಂತೇಳಿ, ಅಂದ್ರೆ 1ನೇ ತಾರೀಕಿನಿಂದ 7ನೇ ತಾರೀಕು ಇನ್ನೆವರೆಗೆ ಎಲ್ಲ ಅಂಗಡಿಗಳಲ್ಲಿ ಯಾವ ಪರಿಕರಗಳು ಇಟ್ಟಿದ್ದಾರೆ, ಸ್ಯಾಂಪಲ್ ಡ್ರಾ ಮಾಡಿ ಮಾದರಿಗಳನ್ನು ತೆಗೆದು ಅದನ್ನ ಲ್ಯಾಬಿಗೆ ಕಳಿಸಿದರೆ ಆ ಗುಣಮಟ್ಟದ ಒಂದು ಕರೆಕ್ಟ್ ಇದೆ ಅಂತ ಕಂಡು ಬಂದ್ರೆ ಬಿಡ್ತಾರೆ, ಇಲ್ಲ ಅಂದ್ರೆ ಗುಣಮಟ್ಟ ಕಡಿಮೆ ಇತ್ತು, ಕುಂಠಿತವಾಗಿತ್ತು, ಗುಣಮಟ್ಟ ಇಲ್ಲ ಅಂದ್ರೆ ಆಯಾ ಕಾನೂನು ಪ್ರಕಾರ ಕೋರ್ಟ್ಗೆ ಅವ್ರಿಗೆ ಕೇಸ್ ಬುಕ್ ಮಾಡಿ ಕ್ರಿಮಿನಲ್ ಕೇಸ್ ಅನ್ನ ಬುಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದೀವಿ. ಅದು ಅಲ್ಲದೆ ಹೆಚ್ಚಿಗೆ ರೇಟ್ಗೆ ಮಾರಾಟ ಮಾಡಲಿಕ್ಕೆ ಹತ್ತಿ ಬೀಜದ ಒಂದು US ಅಗ್ರಿ ಸೀಡ್ಸ್ ಅಂತೇಳಿ ಅದಕ್ಕೆ ಹೆಚ್ಚಿನ ರೇಟ್ ಮಾಡಲಿಕ್ಕೆ ಆರೋಪಗಳು ದೂರುಗಳು ಬಂದಿದ್ದು ನಮಗೆ. ಅದರಲ್ಲಿ ಇದರ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಗಳು ಎಲ್ಲ ಅಂಗಡಿಗಳಿಗೆ ಚೆಕ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲೆಲ್ಲಿ ಅವರು ಡೀಲರ್ಗಳು ಅದಾವೆ ಒಂದು ಅಧಿಕಾರಿಯನ್ನೇ ಅಲ್ಲಿ ನೇಮಿಸಿಬಿಟ್ಟಿದ್ದೀವಿ ಹೆಚ್ಚಿಗೆ ರೇಟ್ ಮಾಡಲಿಕ್ಕೆ ಮಾಡಬಾರದು ಅಂತೇಳಿ. ಶಿರವಾರದಲ್ಲಿ ಒಬ್ಬ ಅಧಿಕಾರಿಯನ್ನ ಮತ್ತೆ ಮಾನ್ಯ ಒಬ್ಬ ಅಧಿಕಾರಿಗಳನ್ನು GD ಮೇಡಮ್ ಅವರ ನಿರ್ದೇಶನದ ಮೇಲೆ ನಾವು ವ್ಯವಸ್ಥೆ ಮಾಡಿದೀವಿ. ಮತ್ತೆ ಹೆಚ್ಚಿಗೆ ರೇಟ್ ಮಾಡಿದಂತ ಒಂದು ರೈತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೂ ಸಹಿತ ಅವರ ಬೀಜ ಮಾರಾಟ ಪರವಾನಿಗೆಯನ್ನ ರದ್ದುಪಡಿಸಲಿಕ್ಕೆ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಶಿಫಾರಸು ಮಾಡಿದೀವಿ. ಈ ರೀತಿ ಹೆಚ್ಚಿನ ರೇಟಿಗೆ ಮಾರೋದು ಮತ್ತೆ ಕಡಿಮೆ ಮಾಡೋದು ಲೂಸ್ ಬೀಜ ಮಾಡೋದು ಇಲ್ಲಿ ಕಂಡು ಬಂದ ರೈತರು ನಮಗೆ ಮಾಹಿತಿ ಕೊಟ್ಟಲ್ಲಿ ನಮ್ಮ ಅಧಿಕಾರಿಗಳು ನಾವು ಮುನ್ನುಗ್ಗಿ ಅದರ ಕ್ರಮ ಕೈಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಕೊಳ್ತೀನಿ. ಒಳ್ಳೇದು. ಬಿ ಹುಸೇನ್ ಸಾಹೇಬ್ ಅವರು, ಇದುವರೆಗೆ ನಿಮ್ಮ ಮಾನವಿ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆ ಇರಬಹುದು, ಬೀಜದ ಒಂದು ಸಿದ್ಧತೆ ಯಾವ ರೀತಿ ಇಲಾಖೆ ಮಾಡ್ಕೊಂಡಿದೆ, ಯಾವ್ಯಾವ ಬೆಳೆಗಳನ್ನ ಯಾವ್ಯಾವ ಎಷ್ಟೆಷ್ಟು ಕ್ಷೇತ್ರದಲ್ಲಿ ರೈತರು ಬೆಳಿಬಹುದು ಅಂತಕ್ಕಂಥ ವಿಚಾರ ಹಂಚಿಕೊಂಡಿದ್ರೆ, ಜೊತೆಗೆ ಇಲಾಖೆಯಲ್ಲಿ ಏನೇನು ಪರಿಕರಗಳನ್ನ ರೈತರಿಗೆ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರ, ರೈತರು ಮುಂಗಾರು ಹಂಗಾಮು ಇನ್ನೇನು ಬರಬಹುದು ಒಳ್ಳೆ ರೀತಿಯಿಂದ ಮಳೆ ಆತಂದ್ರೆ ರೈತರು ವಿವಿಧ ಬೆಳೆ ಬಿತ್ತನೆಗೆ ಹೋಗ್ತಾ ಇದ್ದಾರೆ, ಈ ಒಂದು ಹಿನ್ನೆಲೆ ರೈತರು ಒಳ್ಳೆ ಬೀಜವನ್ನ ಒಳ್ಳೆ ರಸಗೊಬ್ಬರವನ್ನ ಒಳ್ಳೆಯ ಕೃಷಿ ಪರಿಕರಗಳನ್ನ ಖರೀದಿ ಮಾಡಿ ಬಿತ್ತನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಒಂದು ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮಾನ್ವಿ ತಾಲೂಕಿನಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಕುರಿತು ಕೃಷಿ ಇಲಾಖೆ ಯೋಜನೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಹುಸೇನ್ ಸಾಹೇಬ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ದಿನಾಂಕ 14/6/2023 ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 38-40 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 24-25 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 73-75% ಮತ್ತು ಕನಿಷ್ಠ ಆರ್ದ್ರತೆ 32-34% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 1-2 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತರು ಈ ಕೆಳಕಂಡ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟೈಕೋಡ್ರಮ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವು 3 ಗ್ರಾಂ ಕ್ಯಾಪ್ಸಾನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಬೇಕು. ಭತ್ತ ಪ್ರತಿ ಸಸಿ ಮಡಿಗೆ ಗೊಬ್ಬರ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಮ್ಯೂರಿಯೇಟ್ ಆಫ್ ಪೊಟ್ಯಾಶ್. ನಾಟಿ ಮಾಡುವುದಕ್ಕೆ 3 ವಾರಗಳ ಮುಂಚೆ ಹೆಕ್ಟರಿಗೆ 5-7 ಟನ್ 2 ಟನ್ ಅಥವಾ 2 ಟನ್ ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ 75 WP ಅಥವಾ ಇಮಾಮೆಕ್ಟಿನ್ ಬೆಂಜಾಯ್ಟ್ 5 SG ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕಡಲೆಕಾಳು 4,811 ರೂಪಾಯಿ, ಹತ್ತಿ ಹೈಬ್ರಿಡ್